ਸਤਨਾਮ ਸ਼੍ਰੀ ਦੂਤ ਭਾਗੇ ਬਿਕਰਾ ಕಾಯಂಗ ಕರ್ತಾರ ವಾಹಿ ಗುರು ಜೀ ಕಾ ಖಾಲಸಾ ವಾಹಿ ಗುರು ಜೀ ಕೀ ಫತಿಹ ಗೋಂಡ ಮಹಲ್ಲಾ ಪಂಜವಾ ಧೂಪ ದೀಪ ಸೇವಾ ಗೋಪಾಲ ಅನೇಕ ಬಾರ ಬಂದನ ಕರತಾರ ಪ್ರಭ ಕೀ ಶರಣ ಗಹೀ ಸಬ ತ್ಯಾಗ ಗೋರ ಸುಪ್ರಸನ್ನ ಭಯ ವಡ ಭಾಗ